ಸೊ ಇಲ್ಲಿ ನಾವು ಒಂದು ಬೆಳೆ ಬೆಳೆದ ಬದಲು ಆಗಲೇ ನಾನು ಹೇಳಿದೆ ಎರಡು ಬೆಳೆ ಪದ್ಧತಿ ಅಂಥೇಳಿ. ಸೊ ಮುಂಗಾರಲ್ಲಿ ನಾವು ಎಳ್ಳು ಅಥವಾ ಹೆಸರು, ಉದ್ದು, ತಗಣಿ, ಅಲಸಂದೆ ಅಂತೀವಲ್ಲ ಅಲಸಂದೆ, ಈ ಥರದ್ದೊಂದು ಬೆಳೆನ ನಾವು ಮೇ ತಿಂಗಳಲ್ಲಿ ನಾವು ಹಾಕ್ಕೊಂಡ್ರು ಕೂಡ ನಮಗೆ ಜುಲೈ 15 ತಾರೀಕಷ್ಟರಲ್ಲಿ ನಮಗೆ ಕಟಾವಿಗೆ ಬಂದ್ಬಿಡುತ್ತೆ ಸರ್. ಅದಾದ ನಂತರ ನಾವು ಇನ್ನೊಂದು ಬೆಳೆ ರಾಗಿ, ಬಹುಮುಖ್ಯವಾದಂಥ ಬೆಳೆ. ಇದು ನೀವು ಎರಡು ಬೆಳೆನ ನಾವು ಮಾಡ್ಕೋಬೋದು. ಇದು ಬೆಳೆ ಪದ್ಧತಿಗೆ ಅನುಕೂಲ ಆಗ್ತಕ್ಕಂಥದ್ದು. ಇದ್ರ ಜೊತೆಗೇನೆ ನಾವು ಈ ಒಂದು ಅಲಸಂದೆ ಬೆಳೆದಿರ್ತೀವಿ, ಅದರದ್ದು ನಮಗೆ ಗಿಡಗಳದ್ದು ನಮಗೆ ಏನು ಬಂದಿರುತ್ತೆ, ಹುಲ್ಲು ಬಂದಿರುತ್ತೆ, ರಾಗಿ ಹುಲ್ಲು ಬಂದಿರುತ್ತೆ. ಇದನ್ನು ಬಳಸ್ಕೊಂಡೊಂದು ಕುರಿ ಸಾಕಾಣಿಕೆ, ಅದ್ರ ಜೊತೆಗೆ ಮಾಡಿದಾಗ ನಮಗೆ ಲಾಭ ಜಾಸ್ತಿ ಆಗುತ್ತೆ. ಅಥವಾ ಹಸುಗಳು ಸಾಕಾಣಿಕೆ ಮಾಡ್ಕೋಬೇಕು, ಆಮೇಲೆ ಆಡು ಸಾಕಾಣಿಕೆ ಮಾಡ್ಬೋದು, ಅಥವಾ ನಮ್ಮಲ್ಲಿ ನಮ್ಮ ತೋಟದ ಸುತ್ತ ಹೊಲದ ಸುತ್ತ ನಾವು ಒಂದಿಷ್ಟು ಅತಿ ಹೆಚ್ಚು ಲಾಭ ಕೊಡ್ತಕ್ಕಂಥ ಒಂದು ಮರಗಳನ್ನು ಬೆಳೆಸ್ತಕ್ಕಂಥದ್ದು ಸರ್. ಮಳೆ ಕಡಿಮೆ ಇದ್ರೂ ಕೂಡ ಚೆನ್ನಾಗಿ ಬರ್ತಕ್ಕಂಥ ಒಂದು ಮರಗಳು ಸಿಲ್ವರ್ ಆಗಿರ್ಬೋದು, ಅಥವಾ ತೇಗ ಆಗಿರ್ಬೋದು, ಅಥವಾ ಮಹಾಗನಿ, ಹೆಬ್ಬೇವು, ಈ ಥರದ್ದು ನಮ್ಮ ಒಂದು ತೋಟದಲ್ಲಿ ಸುತ್ತ ಹಾಕೊಂಡ್ಬಿಟ್ರೆ ಲಾಭ ಜಾಸ್ತಿ ಆಗ್ತಕ್ಕಂಥದ್ದನ್ನ ನೋಡ್ತೀವಿ. ಆಮೇಲೆ ಕೋಡಿ ಕೂಡ ಸಾಕಾಣಿಕೆ ಮಾಡಬಹುದು ನಮ್ಮ ಭಾಗದಲ್ಲಿ, ಅರಸೀಕೆರೆ ಮತ್ತೆ ಚನ್ನಪಟ್ಟಣ ಭಾಗದಲ್ಲಿ. ಇವೆರಡನ್ನು ಕೂಡ ಮಾಡಿದಾಗ ಏನಾಗುತ್ತೆ, ನಮಗೆ ಆದಾಯ ಜಾಸ್ತಿ ಆಗ್ತಕ್ಕಂಥದ್ದು ನೋಡಬಹುದು. ಹೀಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ನೀರಾವರಿ ಪ್ರದೇಶ, ಮಲೆನಾಡು ಪ್ರದೇಶ ಮತ್ತೆ ಒಣ ಪ್ರದೇಶಕ್ಕೆ ಬೇರೆ ಬೇರೆ ತರಹದ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಕೆಯನ್ನ ಮಾಡಿಕೊಳ್ಳುವ ಮೂಲಕ ಅನುಕೂಲಗಳನ್ನು ಮಾಡಿಕೊಳ್ಬಹುದು. ಇನ್ನು ಈ ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಯಾವ ಯಾವ ಪ್ರಕಾರದ ಜಾನುವಾರುಗಳನ್ನು ನಾವು ಸಾಕಾಣಿಕೆ ಮಾಡುವ ಮೂಲಕ ಹೆಚ್ಚಿನ ಒಂದು ಆದಾಯವನ್ನು ಗಳಿಸಬಹುದು? ನಮಗೆ ನೋಡಿ ಸರ್, ಮುಖ್ಯವಾಗಿ ಬರ್ತಕ್ಕಂಥದ್ದು ಒಂದು ಹಸು ಹಾಲಿಗಾಗಿ ಅಂಥೇಳಿ. ನಾವೆಲ್ಲವೂ ಕೂಡ ಹೈನುಗಾರಿಕೆ ಆಧಾರಿತ ಅಂತ ಹೇಳ್ತೀವಿ. ಹೈನಿಗಾಗಿ ನಾವು ಅತಿ ಹೆಚ್ಚು ಜಾನುವಾರುಗಳನ್ನು ಸಾಕ್ಬೋದು. ನಮ್ಮಲ್ಲಿ ಹೇಳೋದಾದರೆ ಎಲ್ಲರೂ ಕೂಡ ಒಂದು ಹಸುಗಳಲ್ಲಿ ಜರ್ಸಿ ಅಥವಾ ಸಿಂಧಿ ಹಸುಗಳನ್ನು ನಾವು ನೋಡ್ತೀವಿ. ಇವುಗಳ ಜೊತೆಗೇನೆ ಇತ್ತೀಚಿನ ದಿನಗಳಲ್ಲಿ ನಾಟಿ ಹಸುಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಸೊ ಈ ಹಾಲಿಗಾಗಿ ಅವನ್ನ ಸಾಕೋದ್ರ ಜೊತೆಗೆ ನಮ್ಮ ನಾಟಿ ಹಸುಗಳು ಅಥವಾ ಎಮ್ಮೆಗಳನ್ನು ಸಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ವೈವಿಧ್ಯತೆಯನ್ನು ಕಾಣ್ಬೋದು. ನಮ್ಮ ಒಂದು ಹುಲ್ಲಿನ ಅಭಾವ ಇದೆಯಲ್ಲ, ಇದಕ್ಕಾದ್ರೆ ನಾವು ಜರ್ಸಿ ಹಸುಗಳಿಗಾದ್ರೆ ದಿನಾನು ಕೂಡ ನಾವು ಒಂದೇ ಥರದ ಮೇವನ್ನ ಕೊಡ್ತಾ ಬರ್ತಾ ಇದ್ದೀವಿ. ಅದರ ಜೊತೆಗೇನೆ ನಮ್ಮ ಎಮ್ಮೆಗಳಿತ್ತು ಅಥವಾ ನಮ್ಮ ನಾಟಿ ಹಸುಗಳಿದ್ದು ಅಂತ ಹೇಳಿದ್ರೆ ಇವಕ್ಕೆ ಒಣವಲ್ಲಿದ್ರು ಕೂಡ ಆಗುತ್ತೆ ಅಥವಾ ಬೇರೆ ಕಡೆ ಮೇಯಿಸಿದ್ರು ಕೂಡ ಆಗುತ್ತೆ. ಇವೆರಡು ಜೊತೆಗೆ ಸೇರ್ಕೊಂಡಾಗ ಏನಾಗುತ್ತೆ, ನಮಗೆ ಹಾಲಲ್ಲಿ ಇಳುವರಿ ಜಾಸ್ತಿ ಆಗ್ತಾ ಬರುತ್ತೆ, ಹಾಗೂ ಅವುಗಳ ಆರೋಗ್ಯನೂ ಕೂಡ ಸುಧಾರಣೆ ಆಗುತ್ತೆ. ಬರೀ ಒಂದೇ ಥರದ್ದಾದರೂ ಕೂಡ ಇದು ತೊಂದರೆನೇ ನಮಗೆ. ಸೊ ಈ ಜಾನುವಾರುಗಳನ್ನು ನಾವು ಹಾಲಿಗಾಗಿ ಸಾಕೋಬಹುದು. ಇದ್ರ ಜೊತೆಗೆ ಕುರಿ ಸಾಕಾಣಿಕೆ ಅಥವಾ ಆಡು ಸಾಕಾಣಿಕೆ. ಸೊ ಈಗ ಸಾಕಷ್ಟು ಒಂದು ಸರ್ಕಾರದಿಂದ ಸವಲತ್ತುಗಳು ಇರೋದ್ರಿಂದ ಅವನ್ನ ಬಳಸ್ಕೊಂಡು ಕುರಿ ಅಥವಾ ಮೇಕೆ ಸಾಕಾಣಿಕೆ ಕೂಡ ನಾವು ಜೊತೆ ಜೊತೆಲೆ ಮಾಡ್ಬೋದು. ಇವುಗಳ ಜೊತೆಗೇನೆ ನಾವು ಅದರಿಂದ ಬರ್ತಕ್ಕಂಥ ಒಂದು ಸಗಣಿನ ಬಳಸ್ಕೊಂಡು ಜೈವಿಕ ಅನಿಲ ಘಟಕ, ಗೋಬರ್ ಗ್ಯಾಸ್ ಅಂತ ಏನು ಕರಿತೀವಲ್ಲ, ಅಥವಾ ಬಯೋಗ್ಯಾಸ್ ಅಂತ ಕರಿತೀವಿ, ಅದನ್ನು ಮಾಡ್ಕೋಬಹುದು. ಅದಾದ್ಮೇಲೆ ನಾವು ಎರೆಹುಳು ಗೊಬ್ಬರ ತಯಾರಿಕೆ ಮಾಡ್ಕೋಬಹುದು. ಸೊ ಎರೆಹುಳು ಗೊಬ್ಬರನು ಕೂಡ ಇವತ್ತಿನ ದಿನದಲ್ಲಿ ಪ್ರತಿ ಕೆಜಿಗೆ 10 ರೂಪಾಯಿ ಹಂಗೆ ಮಾರಾಟ ಆಗ್ತದೆ ಮಾರ್ಕೆಟಲ್ಲಿ. ಸೊ ನಮಗೆ ಸಾಕಷ್ಟು ಸಗಣಿ ಇರೋದ್ರಿಂದ ಹಾಗೂ ನಮ್ಮ ಹೊಲದಲ್ಲಿ ಸುತ್ತಮುತ್ತ ಸಾಕಷ್ಟು ಒಂದು ಕಸ ಕಡ್ಡಿಗಳು ಸಿಗೋದ್ರಿಂದ ಅದರಿಂದನೂ ಕೂಡ ನಾವು ಲಾಭನ ಪಡೀಬಹುದು. ಹೀಗೆ ಜಾನುವಾರುಗಳನ್ನು ಆಧರಿಸಿ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ನಾವು ಒಂದಷ್ಟು ಅನುಕೂಲಗಳನ್ನು ಮಾಡಿಕೊಳ್ಳಬಹುದು. ಇನ್ನು ತಾವಾಗಲೇ ಹೇಳಿದ್ರಿ, ಈ ಬೆಳೆ ಪದ್ಧತಿಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಬೆಳೆ ಪದ್ಧತಿ ಮತ್ತು ಅಂತರ್ಬೆಳೆ ಪದ್ಧತಿ ಅಂಥೇಳಿ, ಎರಡು ಅಥವಾ ದ್ವಿ ಪದ್ಧತಿಗೂ ಈ ಅಂತರ್ಬೆಳೆ ಪದ್ಧತಿಗೂ ಏನು ವ್ಯತ್ಯಾಸ ಇರುತ್ತೆ? ಎರಡು ಬೆಳೆಗಳನ್ನು ಮಾಡುವಾಗ ನಾವು ಯಾವ್ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ, ಅಂತರ್ಬೆಳೆ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅಂತೀರಿ? ಏಕ ಬೆಳೆ ಪದ್ಧತಿ ನಾವು ಇವತ್ತು ಜಾರಿಯಲ್ಲಿರ್ತಕ್ಕಂಥ ನಮ್ಮ ಹಾಸನದಲ್ಲಿ ನಾನು ಸುಮಾರು ಕಡೆ ನೋಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ವರ್ಷದಲ್ಲಿ 2 ಸರಿ ಅಥವಾ 3 ಸರಿ ಬರೇ ಒಂದು ಮುಸುಕಿನ ಜೋಳ ಬೆಳೀತಕ್ಕಂಥದ್ದು ಭಾಳ ಆಗ್ಬಿಟ್ಟಿದೆ ಸರ್. ಅದರಿಂದ ರೋಗ ಮತ್ತು ಕೀಟದ ಬಾಧೆನೂ ಕೂಡ ಜಾಸ್ತಿ ಆಗಿರೋದು ನಾವು ಕಂಡು ಬಂದಿದೆ. ಅಂಥ ಸಂದರ್ಭದಲ್ಲಿ ನಾವು ಏನಾದರೂ ಬೆಳೆ ಪದ್ಧತಿನ ನಾವು ಅಳವಡಿಸ್ಕೊಂಡಿದ್ದೆ ಆದರೆ, ಅಂದರೆ ಎರಡು ಬೆಳೆ ಪದ್ಧತಿ ನಾವು ಅಳಿಸ್ಕೊಂಡಿದ್ದಾದರೆ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಭೂಮಿ ಫಲವತ್ತತೆಯೂ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಕೀಟ ಮತ್ತು ರೋಗದ ಬಾಧೆಯಿಂದ ನಾವು ಸಂಪೂರ್ಣವಾಗಿ ವಿಮುಕ್ತರಾಗ್ಬೋದು. ಸೊ ಇದು ನಮ್ಮ ಭಾಗದಲ್ಲಿ ಒಂದು ಮುಖ್ಯವಾದ ದ್ವಿಬೆಳೆ ಪದ್ಧತಿ ಅಥವಾ ಎರಡು ಬೆಳೆ ಪದ್ಧತಿನಲ್ಲಿ ನಾವು ನೋಡೋದಾದ್ರೆ, ಒಂದು ಅಲಸಂದೆ ಕಟಾವಾದ್ಮೇಲೆ ರಾಗಿ ಹಾಕಬಹುದು ಅಥವಾ ಸೂರ್ಯಕಾಂತಿ ಹಾಕಬಹುದು. ನಮಗೆ ಎರಡು ಬೆಳೆ ಪದ್ಧತಿ ಬರುತ್ತೆ. ಇದರಲ್ಲಿ ನೋಡಿ, ಅಲಸಂದೆಯಿಂದ ನಮ್ಗೆ ಏನಾಗುತ್ತೆ, ಸಾಕಷ್ಟು ಪ್ರಮಾಣದ ಒಂದು ಸಾರಜನಕನ ಮಣ್ಣಲ್ಲಿ ಹಿಡಿದಿಡುತ್ತೆ, ಹಾಗೆ ಸಾಕಷ್ಟು ಪ್ರಮಾಣದ ಕಸ ಕಡ್ಡಿನ ಸಾವಯವ ಪದಾರ್ಥಗಳನ್ನ ಭೂಮಿಗೆ ಸೇರಿಸ್ತಕ್ಕಂಥದ್ದು ಆಗುತ್ತೆ. ಅದಾದ್ಮೇಲೆ ರಾಗಿ ಬೆಳೆದಾಗ ಇದು ಅತಿ ಹೆಚ್ಚು ಒಂದು ಪೋಷಕಾಂಶ ಕೇಳ್ತಕ್ಕಂಥದ್ದು. ಸೊ ಅಲಸಂದೆಯಿಂದ ನಾವು ಏನ್ ಪೋಷಕಾಂಶ ಭೂಮಿಗೆ ಒತ್ತಿಸಿದ್ವೋ ಆ ಪೋಷಕಾಂಶನ ರಾಗಿ ಅಥವಾ ಸೂರ್ಯಕಾಂತಿನ ಬೆಳೆದಾಗ ಅದು ಯೂಸ್ ಆಗ್ತಕ್ಕಂಥದ್ದು. ಆಮೇಲೆ ಅದೇ ಜೊತೆಗೆ ನಾವು ಅಲಸಂದೆ ಬೆಳೆದಾದ್ಮೇಲೆ ಮತ್ತೆ ಮೆಕ್ಕೆಜೋಳ ಬೆಳಿಬಹುದು. ಆಮೇಲೆ ಇನ್ನೂ ಬೇರೆ ಬೆಳೆ ಪದ್ಧತಿ ಅಂತ ಅಂದ್ರೆ, ನಮ್ಗೆ ಎಳ್ಳು, ಎಳ್ಳಾದ್ಮೇಲೆ ನಾಟಿ ರಾಗಿ ಅಥವಾ ಬೇರೆ ಮುಸುಕಿನ ಜೋಳನು ಕೂಡ ನಾವು